ಕುಂಭಕ ಗಾಳಿಯು ಬೀಸುತ್ತಿದೆ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ನಮ್ಮ ಎಲ್ಲ ಆತ್ಮೀಯ ರೈತ ಮಿತ್ರರಿಗೆ, ರೈತ ಮಿತ್ರರ ಕುಟುಂಬದ ಸದಸ್ಯರಿಗೆ, ಬಂಧು ಬಾಂಧವರಿಗೆ, ಸ್ನೇಹಿತರಿಗೆ ದಸರಾ ಮತ್ತು ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬದ ವಾತಾವರಣದೊಳಗೆ ನಾವು ಆತಂಕಕ್ಕೆ ಒಳಗಾಗಿವಿ. ನಮ್ಮ ರೈತಾಪಿ ವರ್ಗ ಈ ವರ್ಷ ನಿರಂತರವಾದಂತಹ ಮಳೆಯಿಂದಾಗಿ ಬಹಳ ಕಷ್ಟ ನಷ್ಟಗಳನ್ನ ಅನುಭವಿಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಎಲ್ಲಿ ನೋಡಿದ್ರು ಕೂಡ ಮಳೆದೇ ಮಾತು ಮತ್ತು ಬೆಳೆ ನುಕ್ಸಾನ್ ಆದಂತಹದ್ದು, ನಷ್ಟ ಆದಂತಹ ಮಾತುಗಳನ್ನೇ ನಾವು ಕೇಳ್ತಾ ಇದ್ದೀವಿ. ನಮ್ಮ ರೈತರು ಯಾವಾಗ ಮಳೆ ನಿಲ್ತದ ಅನ್ನುವಂತ ಒಂದು ಮಾತನ್ನ ತಾವು ಕೇಳ್ತಾ ಇದ್ದೀರಿ. ಆದ್ರೆ ಮಳೆ ನಿಲ್ಲತಾ ಇಲ್ಲ. ನಿಂತಹ ಒಂದು ವಾತಾವರಣ ಸೃಷ್ಟಿಯಾದ್ರೆ ಸಹಿತ ಬಿಸಿಲು ಬಂತು ಹೊರಪು ಸಿಕ್ಕದ ಅಂತಂದ್ರ ಮತ್ತೆ ಬೆನ್ನ ಬೆನ್ನ ಮಳೆ ಬರ್ತಾ ಅನ್ನದ. ಹಿಂಗಾಗಿ ಹೊಲಗಳಲ್ಲಿ ನೀರ್ ನಿಂತದ, ಮತ್ತೆ ಹಸಿ ಸಾಕಷ್ಟು ಹಿಡ್ಕೊಂಡವ ಹೊಲಗಳು. ಹಿಂಗಾಗಿ ಏನು ಕೆಲಸ ಮಾಡಲಾರದಂತ ಒಂದು ಪರಿಸ್ಥಿತಿ ನಮ್ಮ ರೈತರಿಗೆ ಇವತ್ತಿನ ದಿವಸ ಅದ ಅಂತ ಹೇಳಿ ಹೇಳ್ಬಹುದು. ಭಾರತೀಯ ಹವಾಮಾನ ಇಲಾಖೆಯವರು ಈ ಸಲ ಮೊದಲೇ ಹೇಳ್ಬಿಟ್ಟಿದ್ರು ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಹುದು ಅಂತ ಹೇಳಿ. ಯಾಕಂತಂದ್ರೆ ಈ ಸಲ ಒಳ್ಳೆ ಮಳೆ ಅದ, ಅದರೊಳಗೂ ನಮ್ಮ ಭಾಗದ ಜಿಲ್ಲೆಗಳಿಗೆ ಹೆಚ್ಚಿನ ಮಳೆ ಅದ ಅನ್ನುವಂತ ಮಾತನ್ನೇ ಹೇಳಿದ್ರು. ಅದು ಈಗ ಇಂಥ ಒಂದು ಸಂಕಷ್ಟಕ್ಕೆ ನಮ್ಮನ್ನ ಎಡೆ ಮಾಡ್ತದ ಅನ್ನುವಂತ ಒಂದು ವಿಚಾರ ಇರಲಿಲ್ಲ. ಆದ್ರೂ ಕೂಡ ಈಗ ಅಂತ ಒಂದು ಸನ್ನಿವೇಶ ಅದ. ಆದ್ರೆ ಇದನ್ನ ನಾವು ಎದುರಿಸಿ ಮುಂದೆ ನಡೆಯುವಂತಹ ಒಂದು ಕೆಲಸವನ್ನ ಇವತ್ತಿನ ದಿವಸ ನಾವು ಮಾಡಬೇಕಾಗಿದೆ. ಆದ್ಮೇಲೆ ಈಗ ಉತ್ತರ ಮಳೆಯ ಅವಧಿ ನಡೆದ, ಅದರ ಅವಧಿ ಶನಿವಾರ 27 ತಾರೀಕಿನ ತನಕ ಇರ್ತದ. ಈ ಸಲ ಉತ್ತರ ಮಳೆ ಮಧ್ಯಮ ಪ್ರಮಾಣದ ಮಳೆಯನ್ನ ತರ್ತದ ಅಂತ ಅನ್ನುವಂತ ಒಂದು ಮಾತಿತ್ತು. ಹಗುರದಿಂದ ಸಾಧಾರಣ ಮಳೆ ಈ ಸಮಯದೊಳಗೆ ಆಗ್ತದ ಅನ್ನುವಂತಹ ಸೂಚನೆ ಇತ್ತು. ಮೊದಲ ಎರಡು ಚರಣಗಳಲ್ಲಿ ವಾಯು ಭಾರತದೊಳಗೆ ಭರ್ಜರಿ ಮಳೆ ಆಗ್ತದ ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಮೂರು ಮತ್ತು ನಾಲ್ಕನೇ ಚರಣಗಳಲ್ಲಿ ದಕ್ಷಿಣ ಭಾರತದೊಳಗೆ ವಾಯುಭಾರ ಕುಸಿತದ ಸನ್ನಿವೇಶಗಳು ಉದ್ಭವ ಆಗಬಹುದು, ಅದರಿಂದಾಗಿ ಜಡಿ ಮಳೆ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಕೂಡ ಇತ್ತು. ಅದೇ ರೀತಿಯಾದಂತಹ ವಾತಾವರಣವನ್ನ ನಾವು ಉತ್ತರ ಮಳೆ ನಕ್ಷತ್ರದೊಳಗೆ ನೋಡಿದೀವಿ, ಅನುಭವಿಸಿದೀವಿ. ಮಳೆ ಅಂತೂ ದಿನಾಲೂ ಹೆಚ್ಚು ಕಡಿಮೆ ಬರ್ತಾ ಇದೆ. ಸಾಕಷ್ಟು ಪ್ರಮಾಣದ ಮಳೆ ಇಲ್ಲಿ ತನಕ ಆಗಿದೆ. ಈಗ ಸದ್ಯಕ್ಕೆ ಅಂಕಿ ಅಂಶಗಳಿಲ್ಲ. ಮುಂದಿನ ದಿನಗಳಲ್ಲಿ ಭಾರತೀಯ ಹವಾಮಾನ ಇಲಾಖೆಯವರು ಅಂಕಿ ಅಂಶಗಳನ್ನ ಕೊಟ್ಟಾಗ ನಾನು ತಮಗೆ ಹೇಳ್ತೀನಿ ಎಷ್ಟು ಮಳೆ ನಮ್ಮಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ. ಉತ್ತರ ಮಳೆಯ ನಂತರ ಅಂದ್ರೆ ಸೆಪ್ಟೆಂಬರ್ 27 ತಾರೀಕಿಗೆ ಹಸ್ತ ಮಳೆಯ ಪ್ರವೇಶ ಆಗ್ತಾ ಇದೆ. ಹಸ್ತ ಮಳೆಯ ಅವಧಿ ಅಕ್ಟೋಬರ್ 10 ತನಕ ಇರ್ತದ. ಈ ಸಲ ಹಸ್ತ ಮಳೆ ಅಲ್ಪವೃಷ್ಟಿಯನ್ನ ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಸಮಯದೊಳಗ ಮುಂಗಾರು ದುರ್ಬಲ ಆಗಿರುವಂಗ ಒಂದು ಸೂಚನೆಗಳದಾವ. ದಕ್ಷಿಣ ಒಳನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಮೋಡ ಕವಿದಂತಹ ವಾತಾವರಣ ಇರಬಹುದಾಗಿದೆ. ಈಶಾನ್ಯ ಭಾರತದೊಳಗ ಚಂಡಮಾರುತದ ಸೂಚನೆ ಕಂಡುಬರಬಹುದು. ವಾಯುವ್ಯ ಭಾರತದೊಳಗ ಒಣಹವೆ ಇದ್ರೂ ಕೂಡ ಹಗುರದಿಂದ ಸಾಧಾರಣ ಮಳೆ ವಾಯುವ್ಯ ಭಾರತದೊಳಗ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಮಳೆ ದಿನಗಳ ಬಗ್ಗೆ ಹೇಳಬೇಕು ಅಂತಂದ್ರ ದಿನಾಂಕ ಸೆಪ್ಟೆಂಬರ್ 27, 28, 30, ಅಕ್ಟೋಬರ್ 1, 3, 4, 6, 7, 9, 10 ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ದಿನಾಂಕಗಳನ್ನ ಇನ್ನೊಮ್ಮೆ ಗಮನಿಸಬೇಕು. ಸೆಪ್ಟೆಂಬರ್ 27, 28, 30, ಅಕ್ಟೋಬರ್ 1, 3, 4, 6, 7, 9, 10 ಈ ದಿನಗಳಂದು ಉತ್ತಮ ಮಳೆಯ ನಿರೀಕ್ಷೆಯನ್ನ ಮಾಡಬಹುದಾಗಿದೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೆ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಸೆಪ್ಟೆಂಬರ್ 24 ಬರುವ ಮಂಗಳವಾರ ಸೆಪ್ಟೆಂಬರ್ 30 ತನಕ ಇರುವಂತಹ ವಾರ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗಿದೆ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ಕಳೆದ ವಾರ ಯಾವ ರೀತಿ ನಾವು ವಾತಾವರಣ ನೋಡಿದ್ವಿ, ಅದೇ ವಾತಾವರಣ ಈ ವಾರ ಕೂಡ ಮುಂದುವರಿಯಬಹುದಾದಂತಹ ಎಲ್ಲಾ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಅಂತಂದ್ರ ಮಳೆಯಾದ, ಮೋಡ ಮುಸುಕಿದಂತಹ ವಾತಾವರಣ ಇರ್ತದ, ಮೋಡ ಕವಿದಂತಹ ವಾತಾವರಣ, ಬಿಸಿಲಿನ ವಾತಾವರಣ, ನಡು ನಡುವ ಅಲ್ಲಲ್ಲಿ ಗುಡುಗು ಮಿಂಚುಗಳು ಸಹಿತ ಕಾಣಿಸಬಹುದು ಅನ್ನುವಂತಹ ಒಂದು ಸೂಚನೆ. ಅಂತಂದ್ರೆ ಮಿಶ್ರ ವಾತಾವರಣವನ್ನ ನಾವು ಈ ವಾರ ನೋಡಬಹುದಾಗಿದೆ. ಮಳೆ ಬಿಸಿಲುಗಳ ಕಣ್ಣಾಮುಚ್ಚಾಲೆಯನ್ನ ಕೂಡ ನಾವು ಈ ವಾರ ನೋಡಬಹುದಾಗಿದೆ. ಮತ್ತೆ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನು ನಾವು ಈ ವಾರ ಮಾಡಬಹುದು. ಕೆಲವು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಅದ. ಇದು ಸ್ಥೂಲವಾಗಿ ಆಯಿತು. ಇನ್ನು ವಿಸ್ತಾರವಾಗಿ ಮಳೆಯ ಸಾಧ್ಯಾಸಾಧ್ಯತೆಗಳು ಜಿಲ್ಲಾವಾರು ಏನದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 24ನೇ ತಾರೀಕು ಮಳೆಯ ಸಾಧ್ಯತೆಗಳು 75%, ಗುರುವಾರ 25ನೇ ತಾರೀಕು 55, ಶುಕ್ರವಾರ 26ರಿಂದ ಮಂಗಳವಾರ 30ರ ತನಕ 90% ಅನ್ನುವಂತಹ ಸೂಚನೆ ಅದ. ಬೀದರ್ ಜಿಲ್ಲೆ ಒಳಗ ಬುಧವಾರ 24ನೇ ತಾರೀಕು ಮಳೆಯ ಸಾಧ್ಯತೆಗಳು 65%, ಗುರುವಾರ 25ನೇ ತಾರೀಕು 75, ಶುಕ್ರವಾರ 26, ಶನಿವಾರ 27, ಸೋಮವಾರ 29, ಮಂಗಳವಾರ 30, ಈ ನಾಲ್ಕು ದಿವಸ 90, ರವಿವಾರ 28ನೇ ತಾರೀಕು 85%. ರಾಯಚೂರು ಜಿಲ್ಲೆ ಒಳಗ ಬುಧವಾರ 24ನೇ ತಾರೀಕು ಮಳೆಯ ಸಾಧ್ಯತೆಗಳು 65%, ಗುರುವಾರ 25 40%, ಶುಕ್ರವಾರ 26ನೇ ತಾರೀಕು, ಶನಿವಾರ 27ನೇ ತಾರೀಕು 90%, ರವಿವಾರ 28, ಸೋಮವಾರ 29, ಈ ಎರಡು ದಿವಸ 75, ಮತ್ತು ಮಂಗಳವಾರ 30ನೇ ತಾರೀಕು 80%. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 24ನೇ ತಾರೀಕು ಮಳೆಯ ಸಾಧ್ಯತೆಗಳು 55%, ಗುರುವಾರ 25ನೇ ತಾರೀಕು 65, ಶುಕ್ರವಾರ 26, ರವಿವಾರ 28, ಸೋಮವಾರ 29, ಮತ್ತು ಮಂಗಳವಾರ 30, ಈ ನಾಲ್ಕು ದಿವಸ 80, ಮತ್ತು ಶನಿವಾರ 27ನೇ ತಾರೀಕು 90%. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 24ನೇ ತಾರೀಕು ಮಳೆಯ ಸಾಧ್ಯತೆಗಳು 50%, ಗುರುವಾರ 25, ಶನಿವಾರ 27, ರವಿವಾರ 28, ಈ ಮೂರು ದಿವಸ 85, ಶುಕ್ರವಾರ 26ನೇ ತಾರೀಕು 75, ಸೋಮವಾರ 29ನೇ ತಾರೀಕು 80, ಮತ್ತು ಮಂಗಳವಾರ 30ನೇ ತಾರೀಕು 90%. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 24ನೇ ತಾರೀಕು ಮಳೆಯ ಸಾಧ್ಯತೆಗಳು 65%, ಗುರುವಾರ 25ನೇ ತಾರೀಕು 45, ಶುಕ್ರವಾರ 26, ಶನಿವಾರ 27, ಈ ಎರಡು ದಿವಸ 90, ರವಿವಾರ 28, 85, ಸೋಮವಾರ 29, ಮತ್ತು ಮಂಗಳವಾರ 30, ಈ ಎರಡು ದಿವಸ 80%. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 24ನೇ ತಾರೀಕು ಮಳೆಯ ಸಾಧ್ಯತೆಗಳು 35%, ಗುರುವಾರ 25, ಶುಕ್ರವಾರ 26, ರವಿವಾರ 28, ಈ ಮೂರು ದಿವಸ 70, ಶನಿವಾರ 27, ಸೋಮವಾರ 29, ಮತ್ತು ಮಂಗಳವಾರ 30, ಈ ಮೂರು ದಿವಸ 80%. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 24ನೇ ತಾರೀಕು ಮಳೆಯ ಸಾಧ್ಯತೆಗಳು 55%, ಗುರುವಾರ 25, ಶುಕ್ರವಾರ 26, ಅಲ್ಲದೆ ಸೋಮವಾರ 29, ಈ ಮೂರು ದಿವಸ 80, ಶನಿವಾರ 27, ಮತ್ತು ಮಂಗಳವಾರ 30, ಈ ಎರಡು ದಿವಸ 90, ಮತ್ತು ರವಿವಾರ 28ನೇ ತಾರೀಕು 85% ಅನ್ನುವಂತಹ ಸೂಚನೆ ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ಇನ್ನು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 24ನೇ ತಾರೀಕು ಮಳೆಯ ಸಾಧ್ಯತೆಗಳು 65%, ಗುರುವಾರ 25ನೇ ತಾರೀಕು 40, ಶುಕ್ರವಾರ 26, ಶನಿವಾರ 27, ರವಿವಾರ 28, ಅಲ್ಲದೆ ಮಂಗಳವಾರ 30, ಈ ನಾಲ್ಕು ದಿವಸ 90, ಮತ್ತು ಸೋಮವಾರ 29ನೇ ತಾರೀಕು 80%. ಜಹೀರಾಬಾದ್ ತಾಲೂಕಿನೊಳಗ ಬುಧವಾರ 24, ಗುರುವಾರ 25, ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು 70%, ಶುಕ್ರವಾರ 26, ಶನಿವಾರ 27, ರವಿವಾರ 28, ಸೋಮವಾರ 29, ಮತ್ತು ಮಂಗಳವಾರ 30, ಈ ಐದು ದಿವಸ ಮಳೆಯ ಸಾಧ್ಯತೆಗಳು 90% ಅನ್ನುವಂತಹ ಒಂದು ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು. ಚದುರ್ದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದುಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆ ಆಗಬಹುದು. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ಈ ಅವಧಿಯೊಳಗ ನಾವು ಮಾಡಬಹುದಾಗಿದೆ. ಕೆಲವು ಕಡೆ ಉತ್ತಮ ಮಳೆ ಕೂಡ ಆಗಬಹುದು. ಈ ಮಳೆಗಳ ಜೊತೆಗೆ ಎಲ್ಲೋ ಒಂದೆರಡು ಕಡೆ ಗುಡುಗು ಮಿಂಚುಗಳು ಸಹಿತ ಕಾಣಿಸಿಕೊಳ್ಬಹುದು. ಒಟ್ಟಾರೆಯಾಗಿ ಮಿಶ್ರ ವಾತಾವರಣವನ್ನ ಈ ವಾರ ನಾವು ನೋಡಬಹುದಾಗಿದೆ. ಇದರೊಳಗ ಬದಲಾವಣೆಗಳು ಆಗಬಹುದು. ಹಂಗೇನಾದ್ರೂ ಬದಲಾವಣೆಗಳಾದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನ ಕೇಳುವುದಕ್ಕೆ ಮರಿಬಾರದು. ಇನ್ನು ಯಾರ್ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗೆ ಈ ಆಪ್ ಅನ್ನ ಸ್ಥಾಪನೆ ಮಾಡಿಕೊಳ್ಬೇಕು. ಅದರ ಜೊತೆಗೆ ಬೇರೆ ಬೇರೆ ಆಪ್ಗಳು ಕೂಡ ಸಿಗ್ತಾವ. ಅಂತ ಆಪ್ಗಳನ್ನ ತಾವು ಬಳಸಿ ನೋಡಿ ಅದರಿಂದ ನಿಮ್ಮ ಕೃಷಿಯ ಅಭಿವೃದ್ಧಿ ಮಾಡಿಕೊಳ್ಳುವುದರ ಕಡೆ ಗಮನ ಹರಿಸಬೇಕು. ಇಷ್ಟು ವಿಚಾರ ಮಾಹಿತಿ ಜೊತೆಗೆ ನಾವು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ನಮ್ಮ ಎಲ್ಲ ಆತ್ಮೀಯ ರೈತ ಮಿತ್ರರಿಗೆ, ರೈತ ಬಾಂಧವರ ಕುಟುಂಬದ ಸದಸ್ಯರಿಗೆ, ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ದಸರಾ ಮತ್ತು ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನೀವು ಮಿಸ್ಟರ್ ಡಿಪೆಂಡಬಲ್, ನೀವೇ ಹೇಳಿ ಬೆಸ್ಟ್ ಇಂಜಿನ್ ಆಯಿಲ್. ನನ್ನ ಗಾಡಿಗೆ ಬರೀ ಮ್ಯಾಕ್ ಲೂಬ್ರಿಕೆಂಟ್ಸ್ ಆಗಿದೆ ಮಿಸ್ಟರ್ ಡಿಪೆಂಡಬಲ್. ಮ್ಯಾಕ್ ಲೂಬ್ರಿಕೆಂಟ್ಸ್, ನಿಮ್ಮ ಗಾಡಿಯ ಮಿಸ್ಟರ್ ಡಿಪೆಂಡಬಲ್. ಈಗ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ರೀ, ಒಂದ್ ಒಳ್ಳೆ ಇನ್ಶೂರೆನ್ಸ್. ಒಂದ್ ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಶೋಭಕ ಬಾರ್ ಪರಾಜಣ. ಅಲ್ಲ, ಸುಜಾಗ್ ಬಂದ ಕಾಣಿಸ್ತದ? ಬಂದಳಲ್ಲ, ನೀನೆ ಈ ಕಡೆ ಬಂದಿಲ್ಲ, ಭೇಟಿ ಆಗಿಲ್ಲಪ್ಪ. ಏನ್ ಮಾಡ್ತಿ, ಕೆಲಸ ಇಷ್ಟ ಆಗ್ಯವಲ್ಲ ಬಿಡು. ನೀನ್ ಇವತ್ ನಾಳೆ ಬಾಳ ಬ್ಯುಸಿ ಆಗ್ಬಿಟ್ಟಿ ಬಿಡು. ಬ್ಯುಸಿ ಅಂತಲ್ಲ, ಏನೋ ಒಟ್ಟ ಟೈಮ್ ಸಿಗೋಣ. ಫೋನ್ ಬಿಡು ರಾಜಣ, ಹೆಂಗದಿ ನಾನೇ ಕೇಳ್ತೀನಿ ಹೇಳು. ಓ ನೋಡಿ ನೋಡು, ಇದು ಬರಬರೋ ಬಿಡವ. ನಾನಂತೂ ಆರಾಮಿದ್ದೀನಿ, ನೀ ಹೆಂಗಿದ್ದಿ? ನಾನು ಆರಾಮಿದ್ದೀನಿ. ಆರಾಮಿದ್ದೆ ಹೌದಲ್ಲ. ಯಾವ ಬಂದಿ ಊರಿಂದ? ನಾನು ನಿನ್ನೆ ಬಂದೆ. ಒಂದ್ ಪ್ರಶ್ನೆ ಕೇಳ್ತೇನೆ ಶೋಭಾ, ಬರ ಮುಂದ ಇಕ್ಕಿ ನಾಕಿ ಏನೋ ಒಂದು ಉತ್ತರ ಕೊಡ್ತಾ, ನೀ ಹೇಳ್ಬೇಕು. ಕರೆಕ್ಟ್, ಅಕ್ಕಿ ಬಂದದ್ದಕ್ಕೆ ನಾ ಹೆಂಗ ಉತ್ತರ ಹೇಳ್ಬೇಕು? ನೀ ಕೇಳ್ರಿ, ಕೇಳ ಏನದ. ಹೌದಲ್ಲ, ಅಕ್ಕಿ ಬರ ಮುಂದ ಅಕ್ಕಿನ ಬಟ್ಟಿ ಎದುರಾಗಿ ತಗೊಂಡ್ ಬಂದಳ. ಹೌದಾ? ನಾ ಹೇಳಿದ್ರೆ ನಿನ್ ನಂಬಿಕೆ ಬರ್ತದಿಲ್ಲಪ್ಪ, ಅಕ್ಕಿನ ಕೇಳ್ಬಿಡು. ಮತ್ತೆ ನಾರ ಕೈ ಚೀಲ ತಂದಿ ನೋಡಪ್ಪ. ಮೊದಲು ನಮ್ಮ ಅವ್ವ ಎಲ್ಲ ಹೊಲ್ದಿಟ್ಟಿಲ್ಲಲ್ಲ ಕೈ ಚೀಲ, ಈಗೆಲ್ಲ ಹೊರಗೆ ತೆಗ್ದೀವಿ. ತೆಗ್ದು ಪ್ಲಾಸ್ಟಿಕ್ ನಿಷೇಧ ಮಾಡ್ಬೇಕಂತಾರೆ, ಪಕ್ಕಾ ಮಾಡಿ ನಾ ಕೈ ಚೀಲ ತಗೊಂಡ್ಬಂದಿ. ನಾನು ಪ್ಲಾಸ್ಟಿಕ್ ಹಾಕೊಂಡು ಬಂದಿಲ್ಲ. ಹೌದು, ಬಟ್ಟೆ ಶೋಭಕ್ಕ ಹೇಳೋದಲ್ಲ, ಬರಬರ್ ಮಾಡ್ಯಾಳ ಹೇಳ. ಈಗ ಇದೇನದ ಗುರ್ತು, ಇದು ಇಷ್ಟು ಒಂದು ಹೆಡೇಕ್ ಅದ ಅಂದ್ರ ಎಲ್ಲರಿಗೂ ಸಮಸ್ಯೆ ಅದ. ನಾವೇನಾಗಿದ್ರೆ ಕಳೆದ ಕೆಲವಾರು ವರ್ಷಗಳಿಂದ ಈ ಪ್ಲಾಸ್ಟಿಕ್ ಅನ್ನ ಸಾವಕಾಶಿಯಾಗಿ ನಾವು ಉಪಯೋಗ ಮಾಡಿ ಮಾಡಿ ಮಾಡಿ ಅದ್ ಹೆಂಗಾಗಿದೆ ಅಂದ್ರೆ ಪ್ಲಾಸ್ಟಿಕ್ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗಾಗ್ಬಿಟ್ಟಿದೆ. ಪ್ಲಾಸ್ಟಿಕ್ ಇರ್ಲಾರ್ದೆ ಇರ್ಲಿಕ್ಕೆ ಆಗಂಗಿಲ್ಲೇನೋ ಅನ್ನೋ, ಬದುಕಲಿಕ್ಕೆ ಆಗೋದಿಲ್ಲ ಅನ್ನಂಗ ಆಗ್ಬಿಟ್ಟದ. ಎಲ್ಲಾ ಪ್ಲಾಸ್ಟಿಕ್ ಮಯ, ಪ್ರತಿಯೊಂದು ವಸ್ತುನು ಪ್ಲಾಸ್ಟಿಕ್. ಪ್ಲಾಸ್ಟಿಕ್, ನೀ ಬಕೆಟ್ ತಗೋ, ಜಗ್ ತಗೋ, ಮಗ್ ತಗೋ, ಇನ್ನೊಂದ್ ತಗೋ, ಮತ್ತೊಂದ್ ತಗೋ. ಅಲ್ಲಪ್ಪ, ಅಂತವ್ ತಗೊಂಡ್ರೆ ನಡೀತದ? ಯಾಕಂದ್ರೆ ಅವು ಕರಗ್ತಾವ ಮತ್ತೆ ಉಪಯೋಗ ರೀಸೈಕಲ್ ಮಾಡ್ಬೋದು. ಈ ಪ್ಲಾಸ್ಟಿಕ್ ಬ್ಯಾಗ್ ಗಳದಾವ ನೋಡು, ಕ್ಯಾರಿ ಬ್ಯಾಗ್, ಸಣ್ಣ ಸಣ್ಣ ಕರಿವು, ಕೆಂಪ, ಬಿಳಿ, ಹಸಿರ, ನೀಲಿ, ಕಲರ್ ಕಲರ್ ತೆಳ್ಳನು ಬರ್ತಾವಲ್ಲ, ಅವು ಬಹಳ ಡೇಂಜರ್ ನೋಡವನ. ಅದೇ, ಇದು ಬಹಳ ಬಹಳ ಡೇಂಜರ್ ಅದ, ಮತ್ತೆ ಎಲ್ಲರಿಗೂ ಸಮಸ್ಯೆ ಮಾಡಿ. ಹೌದು, ಅದ್ರೊಳಗೂ ವಿಶೇಷವಾಗಿ ಸುಜಾತನ ಹೇಳ್ಬೇಕಂತಂದ್ರ ಈ ಜಲಚರಗಳೇನೋ ಅಲ್ಲ ಅಂದ್ರ ನದಿಯೊಳಗ ಸಮುದ್ರದೊಳಗ ಏನು ಪ್ರಾಣಿಗಳಿರ್ತಾವ, ಅವಕ್ಕಂತ ಇಷ್ಟು ಸಮಸ್ಯೆ ಆಗ್ಲಿತ್ತದ ಅಂತಂದ್ರೆ, ನಾವು ಪ್ರತಿ ದಿವಸ ಏನು ಯೂಸ್ ಮಾಡ್ತೀವಿ, ನಾವು ನಮ್ ಡ್ರೈನೇಜ್ನ ಹೋಗಿರ್ತೀವಿ, ಅದು ನಾಲಿ ಹರ್ಕೊಂಡೋಗಿ ನದಿ ಸೇರ್ತದ, ನದಿ ಹರ್ಕೊಂಡೋಗಿ ಎಲ್ಲಿಗೆ ಹೋಗ್ತಿದ್ಳು, ಸಮುದ್ರಕ್ಕೆ. ಮಣ್ಣೊಬ್ರು ಹೇಳುತ್ತಿದ್ರು ತಜ್ಞರು, ಪ್ರತಿ ವರ್ಷ ನಮ್ದೊಂದೇ ದೇಶ ಅಲ್ಲ, ಎಲ್ಲಾ ದೇಶಗಳಿಂದ ಕೋಟಿಗಟ್ಟಲೆ ಟನ್ ಈ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಗಳು ನಾವು ಸಮುದ್ರದಾಗ ಹಾಕ್ಲಿತೀವಿ. ಅಂದ್ರೆ ಸಮುದ್ರ ಪ್ರಾಣಿಗಳು ಏನಿರ್ತಾವಲ್ಲ, ಅವಕ್ಕೆ ಸಹಿತ ನಾವು ಬದುಕಲಿಕ್ಕೆ ಆಸ್ಪದ ಮಾಡಿಕೊಡ್ಲಾರ್ದಂಗ ಆಗ್ಬಿಟ್ಟದ. ಈಗ ಹಂಗಾಗ್ಬಿಟ್ಟು ನಮ್ ನಿಸರ್ಗ ಹಾಳು ಮಾಡಕತ್ತೀವಿ ಅನ್ಬಹುದು, ಹಾಳು ಮಾಡಿತ್ತೇವೆ. ಇನ್ನೊಂದ್ ಏನಂತಂದ್ರ ಈ ಕ್ಯಾರಿಬಿಯನ್ ಒಳಗೆ ಹೋಗ್ತಾರ ಸಮುದ್ರದ, ಅದು ತನ್ನ ಬಾಯಿ ತೆರ್ಕೊಂಡು ಹೋಗುದು. ನೀರಿದ್ದ ಕುಲ್ಲ ಹೋಗ್ತದ, ಅದ್ರೊಳಗೊಂದು ಮೀನ ಬಂದು ಸಿಕ್ಕಿಬಿಡುತ್ತಂತೆ, ಮಾರಿಯರ ಸಿಕ್ಕಿಬಿಡ್ತದ, ಇನ್ನೊಂದ್ರದ್ದು ಈ ಕೈಯರ ಸಿಕ್ಕಿಬಿಡ್ತದ, ಏನಾರ ಸಿಕ್ಕಿಬಿಡ್ತ ಸಿಕ್ಕಿಬಿತ್ತ ಒದ್ದಾಡ್ಬೇಕ, ಅದು ಬಿಚ್ಕೊಳಿಗೆ ಬರುದಿಲ್ಲ, ಅದ ಹಂಗ ಸತ್ತು ಹೋಗ್ಬೇಕ. ಹಿಂಗ ಹಲವಾರು ಪ್ರಾಣಿಗಳಿಗೆ ಮಾರಕ ಆಗ್ಬಿಟ್ಟದ. ಆಮೇಲೆ ಅಲ್ಲಿ ಒಳಗಿರುವಂತ ವಾತಾವರಣ ಹಾಳು ಮಾಡ್ಲಿ. ಆಮೇಲೆ ಅದ್ರೊಳಗು ವಿಶೇಷವಾಗಿ ಇವನ್ ನೀರಿನ ಬಾಟ್ಲಿ ಅವಲ್ಲ, ನೀರಿನ ಬಾಟ್ಲಿ, ಆಮೇಲೆ ನಾವು ಗ್ಲಾಸ್ ಯೂಸ್ ಮಾಡ್ತೀವಿ, ಅವನು ಸಹಿತ ಸಮುದ್ರಕ್ಕೂ ಸೇರ್ಲಿತ್ತ. ಈಗ ಮದುವೆಗಳ ಗ್ಲಾಸ್ ಅವು ಸಹಿತ ದೊಡ್ಡ ಸಮಸ್ಯೆ. ಆಮೇಲೆ ಈ ಸಮುದ್ರ ದಂಡಿಗೆ ಈ ಉಸ್ಕಿನೊಳಗ ಎರಡೆರಡು ಮೀಟರ್, ಮೂರು ಮೀಟರ್, ನಾಲ್ಕು ಮೀಟರ್ ಒಳಗೆ ಸಹಿತ ಪ್ಲಾಸ್ಟಿಕ್. ಯಾಕಂದ್ರ ಸಮುದ್ರ ದಂಡಿಗೆ ಹೋಗಿ ಕೂತಿರ್ತದಪ್ಪ ಮಂದಿ ನೋಡ್ಕೊತ, ಮತ್ತ ತಿಂಡಿ ತಿಂದಿರ್ತಾವ ಒಯ್ದಿರ್ತಾರ, ಪ್ಲಾಸ್ಟಿಕ್ ನಾಗೆ ಒಯ್ದಿರ್ತಾರ, ಅಲ್ಲೇ ಹೋಗಿದ್ ಅದೇ ಪ್ಲಾಸ್ಟಿಕ್ ನೊಳಗೆ ಹಾಕೊಂಡು ತಿಂತಾರ, ಅವ್ ಅಲ್ಲೇ ಹೋಗಿತಾರ. ಮತ್ತ ಮತ್ತೆ ಎರಡೆರಡು ಮೀಟರ್ ತನಕ ಆಗ್ಲಿಕ್ಕೆ ಸಾಧ್ಯನೇ ಅದು. ಆಮೇಲೆ ನಾನು ಈ ಸುಜಾತ ಅಂತವ್ರ ಏನು ಸಣ್ಣವ್ರು ಅದಾರ, ಹೆಂಗದಾರ, ಇವರು ಒಂದು ಜವಾಬ್ದಾರಿ ಬಹಳ, ಯಾಕಂತಂದ್ರ ಇವ್ರಿನ ಮುಂದ್ ಬಹಳ ಬದುಕೋರು, ಇವ್ರಲಿಂದ ಕಲಿಬೇಕಾದ ಸಾಕಷ್ಟು ಜನರ ಹಿಂದ ಪೀಳಿಗೆ ಬರ್ತಿರ್ತದ. ಹೌದಲ್ಲ, ಅದಕ್ಕ ಈ ಒಂದು ಪರಿಸರ ಹಾಳಾಗೋದು ಈ ಪ್ಲಾಸ್ಟಿಕ್ ಲಿಂದ ಏನಾಗಿರ್ತದಲ್ಲ, ಇದು ನಮ್ಮಿಂದ ಹೆಂಗ ನಾವು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಪ್ರತಿಯೊಬ್ಬರು ವಿಚಾರ ಮಾಡೋಣ. ಹೌದು, ನಾನು ಮೊನ್ನೆ ಮೋದಿಯವರ ಭಾಷಣ ಎಲ್ಲ ಕೇಳಿದ್ಮ್ಯಾಗ ನಮ್ ಗೆಳತರ ಜೋಡಿ ಎಲ್ಲ ಮಾತಾಡಿನಿ, ನಾವೆಲ್ಲರೂ ಸೇರಿ ನಾವು ಪ್ಲಾಸ್ಟಿಕ್ ನಿಷೇಧ ಮಾಡಮಿ ಅಂತ ಹೇಳಿನಿ. ಏನು ಮಾಡಕ್ಕೆ ಹ್ಯಾಂಗ್ ಮಾಡಕ್ಕೆ ಅಂದ್ರೆ ಎಲ್ಲರೂ ನಾವು ಮಾರ್ಕೆಟ್ ಹೋಗಕ್ ಹೆಚ್ಚಿಲ್ಲ ಒಯ್ಯೋದು, ಈ ಬಾಟ್ಲಿ ನೀರ ತಗೊಂಡ್ವಿ ಅಂದ್ರ ಅವು ಅಲ್ಲಿ ಇಲ್ಲಿ ಒಗೆಯದ್ ಬೇಡ, ಬೇಕಾದ್ರೆ ಅದು ಮತ್ ಯೂಸ್ ಮಾಡ್ಕೊಳ್ಳೋ, ಇಲ್ಲಾಂದ್ರೆ ರೀಸೈಕ್ಲಿಂಗ್ ಕೊಡಬಹುದು. ಹಂಗ ಮತ್ತೆ ಯಾವ್ದೇ ಸಣ್ಣ ಚೀಲಗಳು ಅಂತ ಇರ್ತಾವಲ್ಲ ಕ್ಯಾರಿ ಬ್ಯಾಗ್, ಅವು ಅಂತೂ ಒಟ್ಟ ಯೂಸ್ ಮಾಡೋದೇ ಬೇಡ, ನಾವು ಮನೆಯಿಂದನೇ ಕೈ ಚೀಲ ಒಯ್ಯಮಿ, ಅದನ್ನ ಉಪಯೋಗ ಮಾಡೋಣ. ಅದೇ ಉಪಯೋಗ ಮಾಡಿ ಬಿಡು, ನಮಗ್ ತಿಳಿದ್ ಮತ್ ಮಂದಿಗೂ ಹೇಳಮಿ ಅಂತ ಹೇಳಿನಿ. ನಮ್ ಗೆಳತಿರಲ್ಲ ಹ್ಞೂ ಅಂದ್ರ ನೋಡಿಲ್ಲ, ನೀವೇನ್ ಮಾಡ್ರಿ, ನೀವ್ ಗೆಳತಿರಿದ್ದಿಲ್ಲ ಏಳೆಂಟು ಮಂದಿ ಏನು, ಮೊದಲು ಇದು ನೀವು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ನೀವು ಪ್ರಾಕ್ಟೀಸ್ ಮಾಡ್ಕೊಂಡ ಮೇಲೆ ನಿಮ್ ರೂಢಿ ಆದ್ಮೇಲೆ ಇನ್ನೊಬ್ರಿಗೆ ಹೇಳಿಲ್ಲ ಅಂತಂದ್ರೆ ಏನಕ್ಕೆ ಬಹಳ ಹೇಳ್ತಾ ಬಿಡು. ಅಲ್ಲ ತಂಗಿ, ನೀವೇನ್ ಇದು ವಿಚಾರ ಮಾಡಿರಲ್ಲ, ಇದು ಚಲೋ ಅದ, ಆದ್ರೆ ನೀವು ಮಂದಿಗೆ ಹೇಳಲಿಕ್ಕೆ ಹೋದ್ರೆ ಅಂದ್ರೆ ಬೈತಾರ ನಿಮ್ಗ, ಅದಕ್ಕೆ ನೀವೇನ್ ಮಾಡಬೇಕು ಅಂತಂದ್ರೆ, ನಾ ಏನ್ ಹೇಳ್ತೀನಿ ಕೇಳು, ನೀವೇನ್ ಮಾಡಬೇಕು ಅಂತಂದ್ರೆ ಎಲ್ಲರೂ ಹೋಗ್ತಿರ್ತಿರಲ್ಲ ಅಂತ ಪ್ಲಾಸ್ಟಿಕ್ ಕಾಣಿಸ್ತಾವಿಲ್ಲ, ಆ ಪ್ಲಾಸ್ಟಿಕ್ಗಳನ್ನ ಆರಿಸ್ಕೊತ ಹೋಗ್ಬೇಕು ನೀವು. ಹೋದ್ರಿ ಅಂತಂದ್ರೆ ನೋಡಿದವ್ರ ಏನಂತಾರ, ಓ ನಾವು ಪ್ಲಾಸ್ಟಿಕ್ ಹೋಗದಕ್ಕೆ ಇವ್ರು ಆರಿಸ್ಕೊಂಡು ಒಂದ್ ಕಡೆ ಹಾಕ್ಲಿಕ್ಕತ್ತಾರ ಅಂತ ಹೇಳಿ ತಿಳ್ಕೊಂಡು ಹಾಕೋದನ್ನ ಕಡಿಮೆ ಮಾಡ್ತಾರ, ಅದ್ರಾಗ ಇನ್ನೊಂದಂದ್ರ ಮೊದ್ಲ ನಾವ್ ಹೆಣ್ಮಕ್ಳೆಲ್ಲ ಮನೆಗ್ ಏನ್ ಬಾಂಡೆ ತಿಕ್ಕಿ ಮುಸುರಿ ಎಲ್ಲ ತೆಗೆದು ಅದ್ರ ಹಾಕ್ತಿವಿ, ಕಸ ಚೆಲ್ತೀವಿ, ಅದ್ರಾಗ ಹಾಕೋದು ಬಿಟ್ಟು ಬಿಟ್ಟಿನ ಅಂತ. ಇದು ಭಾಷೆ ನೋಡ್, ಯಾಕಂತಂದ್ರ ಈ ಪ್ಲಾಸ್ಟಿಕ್ ಲಿಂದ ಶೋಭಕ ಈ ಮುಸುರಿ ಏನ್ ಒಳಗ್ ಹಾಕ್ತಿವಿ ನೋಡು, ಅಥವಾ ಏನೇ ತಿನ್ನ ದಿನಸ ಒಳಗ್ ಹಾಕಿ ನಾವ್ ಒಗಿತೀವಿ ಹೊರಗ, ಈ ದನಗಳು ತಿಂತವ, ಆಕಳು ತಿಂತವ, ಎಮ್ಮಿ ತಿಂತವ, ಇದ್ರಿಂದ ಏನಾಗ್ತೇವಳು ಅವ್ರ ದೇಹದೊಳಗ ಹೊಕ್ಕಿಬಿಡ್ತದ, ಉಸಿರು ಗಟ್ಟತದ, ಸಾಯ್ತಾವ. ಡಾಕ್ಟರ್ ಹೇಳುತ್ತಿದ್ರು ಒಂದೊಂದು ಆಕಳ ಹೊಟ್ಟೆಯೊಳಗಿಂದು ಎರಡೆರಡು ಕಿಲೋ, ಮೂರ್ ಮೂರ್ ಕಿಲೋ, ನಾಲ್ಕ್ ನಾಲ್ಕು ಕಿಲೋ ಪ್ಲಾಸ್ಟಿಕ್ ತೆಗೆದಾರ, ತೆಗೆದಿರ್ತಾರ ಬಿಡು. ಯಾಕಂತಂದ್ರ ಈಗ ಮನೆಯೊಳಗ್ ಕಟ್ಟಿದಂತ ದನಗಳು ಒಂದ್ ಸ್ವಲ್ಪ ಕಾಳಜಿ ಮಾಡಿರ್ತದ, ಅವಕ್ಕೆ ಅದನ್ನ ಹಾಕಿರಂಗಿಲ್ಲ, ಯಾಕಂದ್ರ ಅವ್ರ ಮುಸುರಿ ಬ್ಯಾರೆ ಮಾಡಿರ್ತಾರ, ಮುಸುರಿ ಒಂದ್ ಮಂತನಿಗೆ ಹಾಕಿಬಿಟ್ಟಿರ್ತಾರ, ಅವು ಕುಡಿತಾವ, ಅವು ತಿನ್ಲಿಕ್ಕೆ ಸಾಧ್ಯ ಇಲ್ಲ, ಆಸ್ಪದ ಸಿಗಂಗಿಲ್ಲ ಅವಕ್ಕ. ಈಗ ಜಂಗಲಿ ದನಗಳು ಅಂತ ಬಿಟ್ಟಿರ್ತಾರ ನೋಡು, ಊರಾಗ ಸುಮ್ನೆ ಓಡಾಡ್ತಿರ್ತಾವ, ಹೋಗು ಅಂಥ ದನಗಳು ಎಲ್ಲರೆ ಪ್ಲಾಸ್ಟಿಕ್ ಕಾಣಿಸ್ತು, ಇಂಥ ವಾಸನೆ ಬಂದು ಅಂತಂದ್ರೆ ಅವು ಆಹಾರ ತಿನ್ಲಿಕ್ಕೆ ಹೋಗಿ ಅದನ್ನ ಪ್ಲಾಸ್ಟಿಕ್ ತಿಂದ್ ಬಿಡ್ತಾವ, ಅವಕ್ಕೇನು ಗೊತ್ತಾಗುತ್ತೆ, ಗೊತ್ತಾಗಂಗಿಲ್ಲ ಅವಕ್ಕೆ ಬಿಡ್ತದೆ. ಮೊನ್ನೆ ಕೇಳಿದ್ ನಾನು, ಮನಿ ದನ ಆದ್ರೂ ಮೇಸ್ಲಿಕ್ ಹೋದಾಗ ಅವು ತಿಂತಾವ, ಒಂದ್ಸಲಿ ಕಣ್ಣಿಗೆ ಬೀಳಾರೆ ತಿಂದ್ ಬಿಟ್ಟಿರ್ತೀವಿ, ನಾವು ಮನೆ ಕಾಳಜಿ ಮಾಡ್ತೀವಿ, ರೋಡ್ ಮೇಲೆ ಎಲ್ಲಿ ಕಾಳಜಿ ಮಾಡೋದು. ಆಮೇಲೆ ಮನ್ನೊಬ್ರು ರೈತರು ಹೇಳ್ತಿದ್ರು ಶಿವಮೊಗ್ಗ, ಏನಂತಂದ್ರೆ ಹೊಲಕ್ಕ ತಿಪ್ಪಿ ಗೊಬ್ಬರ ಹಾಕಿವ್ರಿ, ಆ ತಿಪ್ಪಿ ಗೊಬ್ಬರಕ್ಕಿಂತ ಬರೀ ಪ್ಲಾಸ್ಟಿಕ್ ಕಾಣಿಸ್ತದೆ. ಹೌದೌದು, ತಿಪ್ಪೆಗೆಲ್ಲ ಮತ್ತೆ ಸಾಕಷ್ಟು ಅದೇ ಬಿದ್ದಿರ್ತದೆ, ಮನೆಗೆ ಯೂಸ್ ಮಾಡಿದ್ ಮತ್ತೆ ಅಲ್ಲೇ ಒಯ್ದು ಹೋಗಿಬೇಕಲ್ಲಪ್ಪ, ಹೊಲ ಎಲ್ಲ ಬರೀ ಪ್ಲಾಸ್ಟಿಕ್ ಹಾಕಿದಂಗ ಆಗಿದೆ ಹೊಲದಾಗೆಲ್ಲ ಅನ್ನಂಗೈತೆ. ಅರೇ ಅದನ್ನೊಂದಿಷ್ಟು ಸೋಸಿ ಹಾಕಿದ್ರೆ ಚಲೋ ಇತ್ತು ಅನಿಸ್ತದ ನನಗೆ. ಹೌದಲ್ಲ, ಅಂತಂದ್ರ ನಾವು ನಮ್ಮ ಮನೆಯಿಂದ ನಾವು ಕಸ ಹಾಕ್ತಿವಲ್ಲ ಅದು ಒಯ್ದು ನಾವು ತಿಪ್ಪೆ ಹಾಕಿದ್ರೆ ತಿಪ್ಪೆ ಮತ್ತೆ ಪ್ಲಾಸ್ಟಿಕ್ ಮೇ ಆಗ್ತದೆ. ಯಾಕಂದ್ರೆ ಹೇಳ್ತಾರ ಇಂಥ ಕ್ಯಾರಿ ಬ್ಯಾಗ್ ಇರುವಂತ ಪ್ಲಾಸ್ಟಿಕ್ ಅಂದ್ರೆ ಬಾರಿಕ್ ಪ್ಲಾಸ್ಟಿಕ್ ಇರೋದಿಲ್ಲ, ಅದು ರೀಸೈಕಲ್ ಆಗೋದಿಲ್ಲ, ಆಗಬೇಕಂದ್ರೆ ಸಾವಿರಾರು ವರ್ಷ ಬೇಕು. ಆಗಲ್ಲ, ಬಹಳಷ್ಟು ವರ್ಷಗಳೇ ಬೇಕದು ಬೇಕು ಅಂತ. ಅದರಿಂದ ಈ ಟೆಂಪರೇಚರ್ ಸಹಿತ ಹೆಚ್ಚಾಗ್ಲಿಕ್ಕೆ ಇದು ಅಂತ ಕೆಲವರು ಹೇಳ್ತಿರ್ತಾರೆ. ಹೌದ್ರಿ, ನಾವ್ ಅದಕ್ಕೆ ಇನ್ಮೇಲೆ ಅಲರ್ಜಿ ಆದಾಗ ತಿಳ್ಕೊಂಡ್ ಬಿಡ್ಬೋದು. ಹೌದು, ಪ್ಲಾಸ್ಟಿಕ್ ಅಂದ್ರೆ ಅಲರ್ಜಿ. ಅಲರ್ಜಿ ಅದೇ ಅಲರ್ಜಿ ನಾವ್ ಯಾವ ಮಾಡ್ತೀವಿ, ಯಾವ್ದೋ ಬೇಡ ಹೌದಿಲ್ಲ. ಹಂಗ ನಾವೆಲ್ಲರೂ ಪ್ಲಾಸ್ಟಿಕ್ ಅಂದ್ರೆ ಅಲರ್ಜಿ ಮಾಡ್ಕೊಳ್ಬೇಕು. ಮೊದಲಿನ ಮಂದೆಲ್ಲ ಎಂತ ಚಂದ ಡಿಸೈನ್ ಡಿಸೈನ್ ಚೀಲಗಳ ಹೊಲಿಡ್ತಿದ್ರಪ್ಪ, ಹೆಣಕಿ ಹಾಕಿ ಬೇರೆ ಹೆಣಕಿಲಿಂದ ಡಿಸೈನ್ ಮಾಡೋರು ಅವರು. ಹೌದು, ಸ್ವಸ್ತಿಕ್ ಮಾಡೋರು, ನವಿಲ್ ಮಾಡೋರು, ಕುಂಡ ಮಾಡೋರು, ಏನೆಲ್ಲ ಡಿಸೈನ್ ಮಾಡಿ ದೇವರು ತಿಳಿಸ್ತಿದ್ರು, ಎಲ್ಲ ಮಾಡ್ತಿದ್ರು. ಈಗ ಆ ಕಲೆ ಒಂದು ಹೋಯ್ತಾ, ಕಲೆ ಹೋಯ್ತು. ಆಮೇಲೆ ಬಟ್ಟಿಲಿಂದ ಮಾಡ್ತಿದ್ರು, ಬಟ್ಟಿ ಚೀಲಗಳಿಗೆ ಬಟ್ಟಿ ಹಚ್ಚಿ ಹಚ್ಚಿ ಡಿಸೈನ್ ಮಾಡಿ ಹೊಲೆಯವರು. ಹೌದು, ಅವು ಸಹಿತ ಒಂಥರ ಚಂದ ಅನಿಸ್ತದೆ. ಅದಕ್ಕೆ ಪ್ಯಾಚ್ ವರ್ಕ್ ಅಂತಿದ್ರು ಅವ್ರು. ಹೌದು ನೋಡಿ, ಪ್ಯಾಚ್ ಅಂದ್ರೆ ಬಟ್ಟಿನೇ ಪ್ಯಾಚ್ ಮಾಡೋದು. ಹಂಗ ಅಂತವೆಲ್ಲ ಡಿಸೈನ್ ಮಾಡಿ ಮಾಡಿ ಹೊಲಿತಿದ್ರು. ದಪ್ಪನ್ ಲಾಡಿ ಬರ್ತಾವಲ್ಲ, ಅದರಲ್ಲಿಂದ ಹೂಗಳು ಮಾಡಿ ಮಗ್ಗಿ ಮಾಡಿ ಅದನ್ನೊಂಥರ ಮಾಡುತ್ತಿದ್ರು. ಶುಭಗ, ಈಗ ನನಗೊಂದು ವಿಚಾರ ಬಂತು. ಏನ್ ಬಂತು? ನಿನಗೊಂದು ಸ್ವ ಉದ್ಯೋಗ ಹಾದಿ ಹೇಳ್ತಾರೆ. ಏನಪ್ಪ ಅದು? ಎಲ್ಲ ಹೇಳಿದಂತ ಅನ್ಕೊಳ್ಳೆ, ನನಗೆ ಗೊತ್ತದೆ ಅಂತ ಅನ್ಕೊಂಡೇನೆ. ಇಲ್ಲ, ಈಗೇನು ಹೇಳಿದ್ದಿ ನೋಡು, ಇದನ್ನ ತಯಾರು ಮಾಡಿ ಮಾರಾಟ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ರಿ. ಮಾಡಬಹುದಲ್ಲ, ಅದನ್ನು ಹೌದಲ್ಲ. ಯಾಕಂದ್ರೆ ಹಿಂಗೇನು ಗುರುತಿರ್ಲಾರ್ದಲ್ಲ, ಹೊಸದೇನಲ್ಲ. ಈಗ ಏನಂತಂದ್ರೆ ಇದು ಹೊಸದೀಗ, ನಾವೇನು ಈಗಿನ ಯುವಕರಿಗೆ ಕೊಟ್ಟಿವಿ. ಆಮೇಲೆ ಇವು ಚೀಲ ಎಲ್ಲ ಏನದ ಈಗ ಸುಜಾತ ಅಂತ ನಾವು ಕೊಟ್ಟಿವಿ ಅಂತಂದ್ರೆ ಅವ್ರ ಗುಂಪಿನೊಳಗೆ ಇದು ಹೊಸ ಡಿಸೈನ್. ಹೌದಲ್ಲ, ಅವನಕ್ಕೆ ಫ್ರೆಂಡ್ಸ್ ಕರ್ಕೊಂಡು ಬಂದು ಮಾರಾಟ ಮಾಡ್ಬಿಡ್ತಾಳೆ. ಆಮೇಲೆ ಅಕಿನೂ ಕಲಿತಾಳೆ. ಹೌದಿಲ್ಲ, ಬರೋಬರ ಇದು ಬಿಡ. ಬೇಕಾದವ್ರು ಬಂದ್ರ ಅಂದ್ರೆ ಕಲಿಸ್ತೀನಪ್ಪ. ನಾನಂತೂ ಒಂದ್ ನಾಲ್ಕು ಮಾಡಿಡ್ತೀನಿ, ನನಗ್ ಬೇಕಂತ ಹೇಳಿ ನಾ ಮಾಡ್ಕೊಂಡಿರ್ತೀನಿ. ಆದ್ರೆ ನಂದ್ ಗ್ಯಾರಂಟಿ ಅದ, ನಾಲ್ಕಂತೂ ನಾ ಮಾರಾಟ ಮಾಡ್ತೀನಿ. ನೀವ್ ಮಾಡ್ತೀಯ? ಒಂದಂತೂ ನಾ ತಗೋತೀನಿ. ಹೌದಾ? ಹೌದು, ಹಿಂಗ್ ಖರೀದಿ ಮಾಡೋರಿದ್ರಂದ್ರೆ ಬೇಕಾದಷ್ಟು ವ್ಯಾಪಾರ ಆಗ್ತದೆ. ಮನೆ ಕೂತ್ಕೊಂಡಲ್ಲೇ ಗಳಿಕೆ ಆಗ್ತದೆ, ಹೊತ್ತು ಹೋಗ್ತದೆ, ಎಲ್ಲನೂ ಆಗುತ್ತೆ. ಅಂತಂದ್ರೆ ನಾವು ಈ ರೀತಿ ಒಂದು ಪಾಸಿಟಿವ್ ಮೈಂಡ್ ಇಟ್ಕೊಂಡು ಹೆಂಗ್ ನಾವು ಮಾಡಬೇಕು, ಆಮೇಲೆ ಪ್ರತಿಯೊಬ್ಬರು ನನ್ನಿಂದ ಈ ಪರಿಸರ ಸಂರಕ್ಷಣೆಗೆ ಏನ್ ಕೊಡುಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ವಿಚಾರ ಮಾಡ್ಬೇಕು. ಶೋಭಕ್ ಏನ್ ಮಾಡ್ತಾಳ, ಸುಜಾತ ಏನ್ ಮಾಡ್ತಾಳ, ಕಲ್ಯಾಣ್ ಏನ್ ಮಾಡ್ತಾನ, ಮಲ್ಲಣ್ಣ ಏನ್ ಮಾಡ್ತಾನ ಅಂತ ವಿಚಾರ ಮಾಡೋದಿಲ್ಲ. ಅವ್ರು ಮಾಡ್ತಾರೋ ಬಿಡ್ತಾರೋ ನನಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಅಲ್ಲ, ಅವ್ರು ಮಾಡ್ಲಿಲ್ಲ ಅಂತ ಅನ್ನೋದನ್ನು ಇಲ್ಲ. ಇಲ್ಲ, ಮೊದಲು ನಾನು ಮಾಡಿದ ಮೇಲೆ ಒಂದಿಲ್ಲ ಒಂದ್ಸಲ ಶೋಭಕ್ ನಂಬಲ್ ಬರ್ತಾಳ, ಒಂದಿಲ್ಲ ಒಂದ್ಸಲ ಕಲ್ಯಾಣ್ ನಂಬಲ್ ಬರೋಣ. ಬಂದಾಗ ಹೇಳೋದು, ನೋಡಪ್ಪ ಕಲ್ಯಾಣ, ನಾ ಹಿಂಗ್ ಮಾಡ್ತಿದ್ದೆ ನಿನ್ನಂಗ, ಇದೀಗ ಬಿಟ್ಟಿನಿ, ಇದು ಹಿಂಗ ಆಗ್ಯದ ನೋಡು, ಮತ್ ನೀನು ಮಾಡಿದ್ರೆ ಚಲೋ ಆಗ್ತದ ಅಷ್ಟೇ ಅಂತ ಹೇಳಿದ್ರೆ ಹರಡದಿಲ್ಲವ. ಹರಡಂಗಿಲ್ಲ, ಬಿಡು ಅಂದ್ರೆ ಜಗ್ಗಿ ಸಿಟ್ಟು ಬರ್ತದ, ಹರಡತಾರ. ಏ ನೀ ಹೇಳವ, ನಾ ಮಾಡ್ಲಿಕ್ಕತ್ತೀನಿ, ನೀನು ಮಾಡಿದ್ರೆ ಚಲೋ ಆಗ್ತದ ಅಂತ ಹೇಳೋದಷ್ಟೇ. ಮಾಡಿ ತೋರಿಸಿದಾಗ ಅವ್ರಿಗೆ ತಿಳ್ಕೊ, ಮಾಡಿ ತೋರಿಸಿ ಮಾಡಂತ ಹರಡ್ರ ಮಾಡೋದಿಲ್ಲ. ನಾವು ಮಾಡಿ ನಡೆದಾಗ ಅವ್ರು ತಾವೇ ನೋಡಿ ತಿಳ್ಕೊಂಡ್ಬಿಡ್ತಾರೆ. ನೋಡಪ್ಪ ಹಿಂಗದ ಶೋಭಕ್ ಅಂದ್ರ, ಹಿಂಗ್ ನೀನು ಮಾಡಿದ್ರೆ ಚಲೋ ನೋಡು, ನಿನ್ನ ತಿಳುವಳಿಕೆ ಅದ ತಂದ್ಬಿಡುದು. ಅವ್ ಇಲ್ಲ ಅಂದ್ರೆ ತಿಳುವಳಿಕೆ ಇಲ್ಲ ಅಂತ ಆಗ್ಬಿಡ್ತ. ಹೌದಲ್ಲ, ಅಂತಂದ್ರ ಹಿಂಗ ಜೀವನದೊಳಗ ನಾವು ಸಾಕಷ್ಟು ನೋಡ್ತೀವಿ. ಆಮೇಲೆ ಇನ್ನೊಂದು ಶೋಭಕ, ಇವು ಒಳ್ಳೇದ್ ಮಾಡಂದ್ರ ನಾವು ಬಹಳ ಟೈಮ್ ತಗೋತೀವಿ. ಈ ಕೆಟ್ಟದ್ ಯಾರು ಕಲಿಸ್ತಾರೆ? ಯಾರು ಕಲ್ಸೋದೇ ಬೇಕಾಗಂಗಿಲ್ಲ, ಅದನ್ನ ನೋಡಿದ ತಕ್ಷಣ ಬಂದ್ ಬಿಡ್ತದ ಮನಸ್ಸಿನಾಗ ಮಾಡ್ಬೇಕು ಅಂತೇಳಿ. ಈಗ ಗುಟ್ಕ, ತಂಬಾಕು, ಬೀಡಿ, ಸಿಗರೇಟ್ ಕುಡಿಯೋದು, ಇವ್ ಯಾರು ಕಲ್ಸ್ಯಾರ? ಯಾರು ಕಲ್ಸಿರ? ನಾವೇ ಕಲ್ಕೊಳ್ತಾರ. ಆಮೇಲೆ ಇನ್ನೊಂದ್ ತಿಳ್ಕೊ, ನಮ್ಮ ಸಮಾಜ ಏನಂತಂದ್ರೆ ಮುಕ್ತ ಸಮಾಜ ಇಲ್ಲ. ಇವಕ್ಕೆಲ್ಲ ಬೆದರಿಕೆ ಅದ, ಅಂಜಿಕೆ ಅದ. ಇಷ್ಟ ಅದ ಅಂದ್ರೆ ಇಷ್ಟ ಕಲ್ತಾರ? ಇನ್ ಗುಲ್ಲ ಇದ್ರ? ಹೌದಿಲ್ಲ. ಅಂತಂದ್ರ ಕದ್ದು ಮಾಡ್ಲಿಕ್ಕೂ ಇಷ್ಟವರು ಇದು ಮಾಡ್ಕೊಳ್ತಾರೆ ಅಂತಂದ್ರ ಒಳ್ಳೇದಕ್ಕೆ ಯಾಕೆ ಮಾಡಬಾರ್ದು? ಒಂದ್ ರೀತಿ ನಮ್ ಜನತೆ ಹಂಗೆ ಯಾವಾಗ ಮಾಡ್ಬಿಡಂತೆ ಅದು ಜಾಸ್ತಿ ಮಾಡೋದು. ಹಾ ಹೌದಲ್ಲ, ಅದಕ್ಕ ಇವ್ ನೋಡು ಈ ಪರಿಸರ ಮಾಲಿನ್ಯ ಕೈ ಗುಟ್ಕಾ ಚೀಟಿಗಳು ದೊಡ್ಡದ. ಅದು ಇನ್ನೊಂದು ಸ್ಟೈಲ್ ಮೇಲೆ ರೋಡ್ ಮೇಲೆ ನಿಂತು ಕಟ್ ಮಾಡಿ ಬಾಯ್ದ ಹಾಕೊಂಡ್ರೆ ನಾನೇ ಹೀರೋ. ಅದು ದಿವಸ ಹತ್ತು ಪ್ಯಾಕೆಟ್ ತಿಲ್ಲಿ, ಹತ್ತು ಪ್ಯಾಕೆಟ್ಗೂ ಒಂದ್ ಹತ್ತು ಸ್ಟೈಲ್ ಬೇರೆ ಇರ್ತಾವ. ಅದು ಅವ್ರ ಆರೋಗ್ಯಕ್ಕೆ ಅಷ್ಟೇ ಅಲ್ಲದೆ ನಮ್ ಪರಿಸರಕ್ಕೂ ಹಾನಿ. ಅಲ್ಲಿ ಇಲ್ಲಿ ಉಗುಳದ ಎಲ್ಲ ನಮ್ದು ದೊಡ್ಡ ಡಿಸೈನ್ ಯಾ ಮೂಲಿ ತಗೋ ಡಿಸೈನ್. ಆಮೇಲೆ ಎಷ್ಟ್ ನಾರ್ತದ, ಎಷ್ಟ್ ಹೊಲಸ್ ಇರ್ತದ. ಈಗ ಅದಕ್ಕಂತಾನೆ ಕೆಲವೊಂದು ಆಫೀಸ್ಗಳು ಕೆಲವೊಂದು ಇದ್ರದಾಗ ಒಂದೊಂದು ಚಲೋ ಮೂರ್ತಿಗಳನ್ನೇ ಅಲ್ಲಿ ಇಟ್ಬಿಟ್ಟಿರ್ತಾರೆ ಮೂಲಿಯೊಳಗೆ. ಯಾಕಂದ್ರೆ ಅಲ್ಲಿ ಹೋದ ಕೂಡಲೇ ಅದನ್ನ ನೋಡಿದ್ರೆ ನಮ್ಗೊಂದು ಇದ್ರ ಭಾವನೆ ಬರಬೇಕು, ಇಲ್ಲಿ ನಾವು ಉಗುಳ್ಬಾರ್ದು ಅನ್ನೋದು ಭಕ್ತಿ ಬರಬೇಕು. ಅಂತಂದ್ರ ನಾವು ಇಷ್ಟು ತಿಳುವಳಿಕೆ ಇರ್ಲಾರ್ದ್ರ ಆಗಿವ ಏನಂತ ನಾವು ವಿಚಾರ ಮಾಡ್ಬೇಕು. ಜಾಣ ಕಿವುಡ ಅಂತಾರಲ್ಲ ಹಂಗ ಎಲ್ಲಾನು ಗೊತ್ತದ, ಗೊತ್ತಿರ್ಲಾರ್ದಂಗ ಇರೋದು. ಉಳಿದಿದ್ದೆಲ್ಲ ಗುರುತದ, ಎಲ್ಲ ಗೊತ್ತಿರ್ತದೆ. ಉಗಿಬಾರ್ದು ಅಂತಾನು ಗೊತ್ತದ, ಉಗಿದ್ರೆ ಹೊಲಸಾಗ್ತದ ಅಂತಾನು ಗೊತ್ತದ, ಆದ್ರೂ ಉಗಿತೀವಿ. ಯಾಕಂದ್ರ ಅದು ಯಾರೋ ಒಬ್ರು ಮಾಡಿರ್ತಾರಪ್ಪ, ಮಾಡ್ಯಾರ ಅನ್ಕೊಳ್ಳಿ, ಅಲ್ಲಿ ಮಾಡೋದಲ್ಲ ಬಿಡು, ಹಾಕ್ಬಿಡೋಣ. ಈ ಕಸಾನು ಅಷ್ಟೇ, ಅಲ್ಲಿ ಒಗದಾರಿಲ್ಲೋ ಆಯ್ತು, ನಮ್ದಿಷ್ಟ ಅಲ್ಲೇ ಬೀಳ್ದ. ನೀವ್ ಹೋಗಿದ್ವಿ, ಅವ್ರ ಹೋಗಿದ್ವಿ, ಇವ್ರ ಹೋದ್ರು ಬೆಳಗಾದ್ರೆ ಒಂದು ಕುಂಪೆ ಆಗ್ಬಿಟ್ಟಿರ್ತದ. ಅದಕ್ಕೆ ಹೇಳ್ತಿಲ್ಲ, ಹೊಲಸು ಮಾಡೋದು ಬಹಳ ಸರಳ. ಹೌದು, ಅದೇ ಜಾಗ ನಾವು ಸ್ವಚ್ಛ ಮಾಡ್ಬೇಕಂದ್ರೆ ಹಾಳ್ಬೇಕು. ನಾವು ಬಹಳಷ್ಟು ಎಲ್ಲರೂ ಸೇರ್ಕೊಂಡು ಇದು ಮಾಡಿಕೊಂಡು ಅದನ್ನ ಸ್ವಚ್ಛ ಮಾಡ್ಬೇಕಾಗ್ತದೆ. ಸ್ವಚ್ಛ ಮಾಡಿದ್ರೆ ಸಹಿತ ಆ ಗುಟ್ಕಾ ಉಗುಳಿದ ವಾಸನೆ ಹೋಗಂಗಿಲ್ಲ, ಅದು ವರ್ಷಗಟ್ಟಲೆ ಹೋಗುದಿಲ್ಲ ಅಂತ ಅನಿಸ್ತದೆ. ವಾಸನೆನೂ ಹೋಗಲ್ಲ, ಕಲಿನೂ ಹೋಗಲ್ಲ, ಕಲಿನೂ ಹೋಗುದಿಲ್ಲ. ಸುಣ್ಣ ಹಚ್ಚಿದ್ರೆ ಸಹಿತ ಮತ್ತೆ ಎದ್ದು ಕಾಣಿಸ್ತಿರ್ತದೆ. ಅದಕ್ಕೆ ಅಲ್ಲ, ಅದು ಕಲರ್ ಹೋಗಂಗಿಲ್ಲ, ಆಗಂಗಿಲ್ಲ ಅಂತ ಅನ್ನೋದೊಂದು ಬೇರೆ ವಿಷಯ. ಈಗ ಅವರಿಗೇನೆ ಎಷ್ಟು ತ್ರಾಸ ಆಗ್ತದೆ ಅನ್ನೋದು ಗೊತ್ತಾಗಂಗಿಲ್ಲ. ನಾ ಇದೇ ಹೇಳ್ತೀನಿ ಶೋಭಾ, ಒಂದು ಬಾಡಿ ಮೇಲೆ ಉಗುಳಿದ್ದು ಕಲಿ ಹೋಗೋದ್ರ ಒಳಗ್ ಹೋಗಿದ್ ಕಲಿ ಹೆಂಗ್ ಹೋಗ್ಬೇಕು? ಅಲ್ಲರೇ ನೋಡ್ಬೇಕು ಅವ್ರು ತಿಂದವ್ರದ್ದು ಇಷ್ಟು ಕೆಟ್ಟದಾಗ ಕಾಣ್ತಿರ್ತಾವು. ಮತ್ತೆ ಅಂತಂದ್ರ ಒಳಗದು ಹೋಗಿ ಒಳಗಿಂದ ಇದಾದಾಗ ಎಷ್ಟು ಕಲಿ ಮಾಡ್ಲಿಕ್ಕಿಲ್ಲ, ಹಂಗಾಗಿ ಕ್ಯಾನ್ಸರ್ ಆಗೋ ಸಾಧ್ಯತೆ ಹೆಚ್ಚು. ಬಾಯಿ ಕ್ಯಾನ್ಸರ್ ಅಂತ ಆಗ್ತದ, ಕರಳಿನ ಕ್ಯಾನ್ಸರ್ ಆಗ್ತದೆ, ಕರಳಿನ ಕ್ಯಾನ್ಸರ್ ಆಗ್ತದ, ಹೊಟ್ಟೆಗೆ ಏನೇನು ಗಡ್ಡೆಗಳ ಆಗ್ತಾವ, ಮಾತಾಡ್ಲಿಕ್ ಬರಂಗಿಲ್ಲ ರಾಜಣ್ಣ. ಒಬ್ಬೊಬ್ರಿಗೆ ಬಾಯಾಗ ಸೈಡ್ ಇಟ್ಕೊಂಡು ಮಾತಾಡ್ತಿರ್ತಾರ, ಅದಕ್ಕೂ ಅಲ್ಲೇ ಕೂತು ಕೂತು ಕೂತು ಅದೊಂದು ಹುಣ್ಣಾಗ್ಬಿಟ್ಟಿರ್ತದೆ. ಮನ್ನೊಬ್ರು ಸಿಕ್ಕಿದ್ರೆ ಶೋಭಕ, ಸಣ್ಣ ವಯಸ್ಸು ಏನೋ ಒಂದು 28 29 ವರ್ಷದ ಯುವಕ ಬಂದನ, ಬಾಯಿನ ತಿರೋರು ಹಿಂಗ ಹಿಂಗ ಹಿಂಗ ಮಾತಾಡ್ತಾವ, ಮೀನ ಮಾಡ್ತಿರ್ತ ಬಾಯಿ ಹಿಂಗೆ ಮಾಡುದು ಏನಾಗಿದ್ರ, ಇಲ್ರಿ ಬಾಯಿ ಕ್ಯಾನ್ಸರ್ ಆಗಿದ್ರಿ ನೋಡ್ರಿ, ಇನ್ನು ಬಾಳೆ ಬದುಕು ಅಂತ ಕೇಳಿದ್ರೆ ಇಲ್ರಿ ಒಂದ್ 12 ವರ್ಷ ಆತ್ರಿ ಸರ್ ತಿಳಿತ ಅಂದ್ರ ಜೀವನ ಎದಕ್ ಬಂತು. ಅಲ್ಲ, ನಿಸರ್ಗ ಅಥವಾ ದೇವರು ಒಂದ್ ಒಳ್ಳೆ ಜೀವನ ಕೊಟ್ಟ ನಮ್ಗೆ. ಆಮೇಲೆ ಈ ಪ್ರಪಂಚ ನೋಡಬೇಕಾದದ್ದು ಒಂದು ಒಳ್ಳೇದಲ್ಲಪ್ಪ ನಮ್ಗೆ, ದೇವರ ಸೃಷ್ಟಿ ಪ್ರಕೃತಿ ಎಲ್ಲ ಬಹಳ ಚಂದ ಚಲೋ ಅದ. ನಾವ್ ಅದನ್ನ ಹಾಳು ಮಾಡಿದ್ವಿ, ಆಮೇಲೆ ನಮ್ ನೋಡೋದಷ್ಟು ಚಲೋ ಇಲ್ಲ, ಹಂಗಾಗ್ಬಿಟ್ಟದ. ಚಲೋ ದೃಷ್ಟಿ ಇರ್ತದೆ, ಎಲ್ಲ ಚಲೋನೆ ಚಲೋನೆ ಆಗ್ತದೆ. ಅದ ಹೇಳ್ತಾರೆ, ದೃಷ್ಟಿ ಬದಲಾಯಿಸಿ ನೋಡು, ದೃಶ್ಯ ಬದಲಾಗುತ್ತದೆ. ಆಮೇಲೆ ಸೃಷ್ಟಿ ಬದಲಾಯಿಸ್ತಾನೋ ಅಂತ ಹೇಳ್ತಾರೆ, ದೃಷ್ಟಿ ಬದಲಾದ್ರೆ ಸೃಷ್ಟಿ ಬದಲಾಯಿಸ್ತಾನೆ. ಸೃಷ್ಟಿ ಅಂತ ಅದೇ ಇರ್ತದೆ, ಅದು ಬದಲಾಸೋದಿಲ್ಲ, ಬಟ್ ನಮ್ ನೋಡೋ ದೃಷ್ಟಿ ಬದಲಾಯಿಸಬೇಕು. ಅದಕ್ಕೆ ಈ ರೀತಿ ಚಟಗಳು ಮಾಡಿಕೊಂಡು ನಮ್ಮ ದೇಹ ಕೆಡಿಸ್ಕೊಂಡು ಆಮೇಲೆ ನಮ್ಮ ಮೇಲೆ ಡಿಪೆಂಡ್ ಇದ್ದವರು. ಇನ್ನೊಂದೇನ್ ರಾಜಣ್ಣ, ಧೂಮಪಾನ ಮಾಡ್ತಾರಲ್ಲ, ಅದು ಬರೀ ಅವರಿಗಷ್ಟೇ ಅಲ್ಲ, ಅವ್ರ ಸರೌಂಡಿಂಗ್ಸ್ ನಾಗ ಇದ್ದವ್ರಿಗೂ ಬಾ ತ್ರಾಸ ಅಂತ ಎಫೆಕ್ಟ್ ಆಗಿ ಆಗ್ತದೆ. ಪ್ಯಾಸಿವ್ ಸ್ಮೋಕಿಂಗ್ ಅಂತೀವಿ ಅದಕ್ಕೆ, ಅವ್ರಕ್ಕಿಂತ ಹೆಚ್ಚಿಗೆ ಬಾಜು ಇದ್ದವ್ರಿಗೆ ಆಗ್ತದೆ. ಹೌದೌದು, ಅದು ಮನ್ ಡಾಕ್ಟರ್ ಹೇಳ್ತಿದ್ರು, ಪ್ಯಾಸಿವ್ ಸ್ಮೋಕಿಂಗ್ ಬಹಳ ಅಪಾಯಕಾರಿ, ಅವ್ರಿಗಿಂತಲೂ ಹೆಚ್ಚಿಗೆ ಅಪಾಯ ಬಾಜು ಇದ್ದವ್ರಿಗೆ. ಆಮೇಲೆ ಮಕ್ಕಳು ಇರ್ತಾರೆ, ಹೆಂಡತಿ ಇರ್ತಾಳ, ಅವರಿಗೆಲ್ಲ ಎಷ್ಟು ಸಮಸ್ಯೆ. ಆಮೇಲೆ ಈ ಕಡೆ ಕಡೆ ನೋಡಿದ್ದೀನಿ ಶೋಭಕ, ಇವಾಗ ಯುವತಿ ಒಳಗೂ ಬಹಳ ಆಗಿದೆ. ಹೌದು, ಈಗೇನು ಎಜುಕೇಶನ್ ಅಂತಾರ ನೋಡು, ಸ್ಟ್ಯಾಂಡರ್ಡ್ ಎಜುಕೇಶನ್ ಅಂತಾರಲ್ಲ, ದೊಡ್ಡ ದೊಡ್ಡ ಅಭ್ಯಾಸಕ್ಕೆ ಹೋಗ್ತಾರಲ್ಲ, ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರಪ್ಪ, ಅವರಿಗೆ ಒಂದ್ ಸ್ವಲ್ಪ ಫ್ರೀ ಇದ್ದಂಗೆ ಇಟ್ಬಿಟ್ಟಿದಾರ. ಯಾಕಂದ್ರೆ ಅವ ಅಪ್ಪ ಮನೆ ಹತ್ರ ಇರಂಗಿಲ್ಲ, ಯಾರು ಇರಂಗಿಲ್ಲ, ಬೇಕಾದಂಗೆ ರೊಕ್ಕ ಹಾಕ್ತಿರ್ತಾರ. ಆಮೇಲೆ ಅವ ಅಪ್ಪಗೇನೋ ಚಲೋ ಓದ್ಲಿಕ್ಕತ್ತಾರ, ದೊಡ್ಡ ಅಭ್ಯಾಸ ಮಾಡ್ಲಿಕ್ಕತ್ತಾರ ಅನ್ನೋದೊಂದು ಅವರಿಗೆ ಖುಷಿ ಇರ್ತದೆ, ಖುಷಿ ಹೆಮ್ಮೆ ಹೆಮ್ಮೆ ಇರ್ತದ, ಖುಷಿ ಇರ್ತದ. ಅದಕ್ಕೆ ಅವ್ರು ಕೇಳಿದಷ್ಟು ರೊಕ್ಕ ಅಂತೂ ಹಾಕ್ತಿರ್ತಾರ. ಆ ರೊಕ್ಕ ಹೆಂಗ್ ಯೂಸ್ ಮಾಡ್ಲಿಕ್ಕತ್ತಾರ ಅನ್ನೋದ್ರ ಕಡೆ ಲಕ್ಷ ಇರಂಗಿಲ್ಲ ಅವ್ರಿ. ತಂದೆ ತಾಯಿ ಮಕ್ಕಳ ಮೇಲೆ ನಂಬಿಕೆ ಇಟ್ಟಿರ್ತಾರ, ಆ ನಂಬಿಕೆ ಮಕ್ಕಳು ಉಳಿಸ್ಕೋಬೇಕಷ್ಟೇ. ಆದ್ರೆ ನಾನು ಅದನ್ನು, ನಾವು ಒಳ್ಳೆ ಪೇರೆಂಟು ಆಮೇಲೆ ತಿಳುವಳಿಕೆ ಇರುವಂತ ಪೇರೆಂಟ್ ಇದ್ರೆ ನಾವು ಯಾವಾಗ್ಲೂ ಕ್ರಾಸ್ ಚೆಕ್ ಮಾಡಿಕೊಂಡೇ ಇರಬೇಕು. ಆಮೇಲೆ ಈಗ ಗುಟ್ಕಾ ತಿನ್ನುವಂತ ಮಗ ಇರ್ಲಿ ಮಗಳಿರ್ಲಿ ಅಥವಾ ಸಿಗರೇಟ್ ಸೇದುವಂತ ಮಗ ಇರ್ಲಿ ಮಗಳಿರ್ಲಿ, ಇದು ಮುಚ್ಚಿಡ್ಲಿಕ್ಕೆ ಆಗುತ್ತೆ. ಈ ಸ್ವಲ್ಪ ದಿನದ ಮಟ್ಟಿಗೆ ಇದಕ್ಕೆ ಯಾರಿಗೂ ಕ್ರಾಸ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ನಾವು ನೋಡಿದ್ರೆ ಸಾಕು ಮುಖ ಗೊತ್ತಾಗ್ಬಿಡುತ್ತೆ. ಶುರುವಿಗೆ ಅಂದ್ರೆ ಸಸಿಯನ್ನು ಒಡಿತಿರ್ತ ನೋಡು, ಬೀಜ ಮೊಳಕೆ ಬರ್ತಿರ್ತ ನೋಡು, ಅವಾಗ ನೋಡಿ ಅಲ್ಲೇ ಚೂಟಾಕಿ ಬಿಡ್ಬೇಕು, ದೊಡ್ಡದಾಗ್ಲಿಕ್ಕೆ ಬಿಡ್ಬಾರ್ದು. ಹಿಂಗ ನಾವು ಒಳ್ಳೆ ಚಟಗಳನ್ನ ಚಟಗಳದ ಒಳ್ಳೆ ಚಟಗಳು ಒಳ್ಳೆ ಚಟಗಳು, ಆಮೇಲೆ ಎಲ್ಲರ ಜೊತೆ ಮಾತಾಡುವುದು, ಚಲೋತ್ನ ತಿಳ್ಕೊಳ್ಳೋದು, ಒಳ್ಳೆಯವ್ರ ಸಂಘ ಮಾಡೋದು, ಸತ್ಸಂಗ ಮಾಡೋದು, ಹೌದಿಲ್ಲ, ಇಂತ ಎಲ್ಲ ನಾವು ಮಾಡ್ಕೊಂಡು ಹೋದ್ರೆ ನಮ್ಮ ಅಭಿವೃದ್ಧಿ ಆಗ್ಲಿಕ್ಕೆ ಆಗ್ತದೆ. ಆಮೇಲೆ ಶಾಂತಿ ಇರಬೇಕು, ಸುತ್ತಲಿನ ಪರಿಸರ ಶಾಂತಿ ಇತ್ತಂದ್ರೆ ನಮ್ ತಲೆ ತಾನೇ ಶಾಂತಿ ಬರ್ತದೆ ನೋಡ್ರ ಜನ. ಹೌದಲ್ಲ, ಆಯ್ತು ಮತ್ತೆ ನಾ ನಡಿಲ್ಲ, ನಾವು ಮತ್ತೆ ಯಾಕೊಮ್ಮೆ ನಡೀತೀನಿ ಅಂತ ಅಂದ್ಬಿಟ್ಟಲ್ಲಪ್ಪ. ಮತ್ತೆ ನೀ ಹೊಟ್ಟೆ ತ್ರಾಸ ಆಗಿದ್ಕೆ ನೀ ಶಾಂತಿ ಬಗ್ಗೆ ಏನು ಮಾತಾಡಲಾಗಿದೆ, ಒಳಗೆ ಹೋಗಿ ಏನು ತಂದೆ ಕೊಡಲಾಗಿ ಯಾಕ ಮತ್ತೆ ಮಾತಾಡ್ಕೊತ ಕೂತೀವಿ, ಮಾತಾಡ್ಕೊತ ಕೂತೀವಪ್ಪ. ಹಂಗೇನೆ ಒಮ್ಮೆ ನಾ ನಡಿಲ್ಲ ಅಂತಂದ್ರೆ ಏನು ಏನಾರ ಕೊಡ್ತೀನಿ ಅಂತ ತಿಂದು ಹೋಗಕಂತ ಕೂಡ ನೋಡ್ಬಾರ್ದು, ವಿಚಾರ ಮಾಡ್ಬಾರ್ದು. ಹಂಗೆ ಒಂದೆರಡು ಚೀಲನು ಹೆಣದ್ ಬಿಡವ, ನಾ ನಾಳೆ ಊರಿಗೆ ಹೋಗಿ ಒಯ್ದು ಬಿಡ್ತೀನಿ. ಆಯ್ತಾಯ್ತಾಯ್ತು, ಅಲ್ಲ ಬರೀ ಹೆಣಿ ಬೇಡ, ಹೆಣದ ಕಲಸಿ ಅಕ್ಕಿಲಿಂದ ಹೆಣಿಲಿಕ್ಕೆ ಹಚ್ಚಿ ಅದೇ ಚೀಲ ಒಯ್ಯಂದ್ ನಿನ್ ಕಡೆ ಗಿಫ್ಟ್. ಆಯ್ತಾಯ್ತು, ಊರಿಗೆ ಬಂದಿದ್ದಕ್ಕೆ ಅದನ್ನ ಕಲ್ಕೊಂಡು ಹೋಗ್ತೀನಿ ನೋಡು. ಆಯ್ತಾಯ್ತು,

ಜಗದಂಬ ರಾಮನಿಗೆ ಬರಲಾರೆ ಜಗದಂಬ ಅಂಚಲ ಕೌಲಾಯೇ ಕೂಡ ನನಗ ಎಂತ ನಗರ ಎಂತ ನಗರ ಗಿರಿ ತೋಳು ನಗ ಜಾಗ ಪಾವನ ಮಾಡ ಜಾಗದ